ಭಾರತ ಇಂದು ಮೇಕ್ ಇನ್ ಇಂಡಿಯಾ ಯೋಜನೆ ಇಷ್ಟು ಪ್ರಬಲಗೊಳ್ಳಲು ಕಾರಣವೇನೆಂದರೆ ಭಾರತದಲ್ಲಿರುವಂತಹ ಯುವ ಸಮೂಹ. ಭಾರತದಲ್ಲಿ ಸುಮಾರು ಸೀತೆಯಿಂದ ಹಿಡಿದು ಮಹಾಭಾರತ ಕಾಲದ ದ್ರೌಪದಿಯವರೆಗೂ ಕೂಡ ಸ್ತ್ರೀ ವೇದನೆಯನ್ನ ಅನುಭವಿಸ್ತಾ ಬಂದಿದ್ದಾಳೆ. ಇಂತಹ ಸ್ತ್ರೀ ತನ್ನನ್ನ ತಾನು ಸಂವೇದನಗೊಳಿಸಿಕೊಂಡು ಸಶಕ್ತಳಾಗಿ ಇಂದು ಬಂದಿದ್ದಾಳೆ. ಯಾವ ರೀತಿಯಾಗಿ ಅವಳು ಸಶಕ್ತಳಾಗಿದ್ದಾಳೆ ಅಂದ್ರೆ, ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳಿ ಒಂದು ಮಾತಿದೆ. ಅಂದ್ರೆ ಎಲ್ಲಿ ಸ್ತ್ರೀಯರಿಗೆ ಗೌರವವನ್ನ ಕೊಡ್ತೀವೋ ಅಲ್ಲಿ